ಪ್ರತಿಸರ ಸಾಮಾನಿ ಅಭೋಧಿಯ ಜ್ಞಾಯಿ ಸಮಿಧಾ ಜನಾನ ಆಂ ಪ್ರತಾಯಿ ದೇನೋ ಇವಾಯತಿ ಮುಷಾಸಂ ಯಹ್ವಾ ಇವ ಪ್ರಾವಾ ಆಯಾ ಮುಜ್ಜಿಹನಾ ಪ್ರಭಾನಾ ಆವಾ ಸಸ್ತ್ರತೇನಾ ಕಾಮಾಚ ಅರ್ಯಮ್ನಾ ದೂರಾಧಾರ್ಯಾ ಪಾರೋ ಓ ನಾಸ್ಯೋಂಗಾಯಿ ಮಹಿತ್ರೇಣಾಮವರಸ್ತು ಯುಕ್ಷಂ ಮಿತ್ರಸ್ಯಾರ್ಯಮ್ನಾ ದೂರಾಧಾ ಅರ್ಹಾಂ ವಾರೋ ಆಹಾಯಿ ಯಮೋ ಜುವಾ ಆಜಿನಾ ಜೋತಂ ಇಹೋವಾನಂದ ಋತ ರಂಗ್ರಾಧಾನ ಆಹಾಯಿ ಅರಿಷ್ಟ ನಾಯಿ ಮೇಂಬೃದ ನಾಗೇ ಮಾಶುಂ ಇ ಸ್ವಸ್ಥ ಯಾಇ ತಾಕ್ಷ್ಯಾಮಿ ಮವಿದ ರಾಮೀ ಇಂದ್ರಾಂ ಹವೇ ಹವೇ ಸುಗವಂಶೋ ರಾಮೀ ಇಂದ್ರಾಂ ಉವಾಯುನಿ ಚಕ್ರಂ ಬುರುಹ ತಾಮೀ ಇಂದ್ರಾಂ ಇದಂ ಹ ವಾಯಿಹಿ ಮಗಾವಾಯಿ ತೋವಾಯಿ ರಂಗಾ ಸೋಮ ಪುನಾ ಹೋ ನಾ ಓರ್ಮೇಣ ಅಂಗೆ ಹವ್ಯಂ ವಾರಂ ವೇದ ಆತಿ ಅಗ್ರೇವಾ ಉದುತ್ತಮಂ ವರ್ಣವಾ ಕ್ಷಾಮಾ ಅಸ್ಮಾತ್ ಅವಾದಮಂ ವಿಮಧ್ಯಮಂ ಶ್ರಾದ್ಧಾಯ ಅಥಾದಿತ್ಯೋವ್ರತೇ ವಯಂದಾವ ಅನಾಸೋ ಅಜಿದಯೇ ಸೀಯಾ ಚಕ್ಷುರ್ಜ್ಯೋತಿ ಓವ ಇವ ಇವ ಸೋಮಮೀಂದ್ರಮಂತ್ರೇ ಸುಷಾವಹರ್ಯ ಬಾಹೋ ಭೀ ಇಯಾ ಸುವ್ಯಾ ಆತ ಈ